ಕಾವ ಮಾಡುತ್ತ ಮಡಿಗೋಳ ಉಡುವುತ ಕೃಷ್ಣ ನೆನಿಬೇಕು. ಅಂಗೈದೊಳಗಿನ ಲಿಂಗೈ ಸ್ವಾಮಿಗೆ ಶಿವ ಶಿವನ ಬೇಕು. ಅಂಗೈದೊಳಗಿನ ಲಿಂಗೈ ಸ್ವಾಮಿಗೆ ಶಿವ ಶಿವನ ಬೇಕು. ಅಂಗೈದೊಳಗಿನ ಲಿಂಗೈ ಸ್ವಾಮಿಗೆ ಶಿವ ಶಿವನ ಬೇಕು. ಅಂಗೈದೊಳಗಿನ ಲಿಂಗೈ ಸ್ವಾಮಿಗೆ ಶಿವ ಶಿವನ ಬೇಕು. ಮಜ್ಜಿಗೆ ಮಾಡೋ ತಮದಿ ಬೆಣಿ ತಯುತ ಕೃಷ್ಣ ನೆನಿಬೇಕು. ಮಜ್ಜಿಗೆ ಮಾಡೋ ತಮದಿ ಬೆಣಿ ತಯುತ ಕೃಷ್ಣ ನೆನಿಬೇಕು. ಬಂದ ಕುಂತ ಭಕ್ತರಿಗೆಲ್ಲ ಶಿವ ಶಿವನ ಬೇಕು. ಬಂದ ಕುಂತ ಭಕ್ತರಿಗೆಲ್ಲ ಶಿವ ಶಿವನ ಬೇಕು. ಬಂದ ಕುಂತ ಭಕ್ತರಿಗೆಲ್ಲ ಶಿವ ಶಿವನ ಬೇಕು. ಬಂದ ಕುಂತ ಭಕ್ತರಿಗೆಲ್ಲ ಶಿವ ಶಿವನ ಬೇಕು. ಮಜ್ಜಿಗೆ ಮಾಡೋ ತಮದ ಬೆಣಿ ತಯುತ ಕೃಷ್ಣ ನೆನಿಬೇಕು. ಮಜ್ಜಿಗೆ ಮಾಡೋ ತಮದ ಬೆಣಿ ತಯುತ ಕೃಷ್ಣ ನೆನಿಬೇಕು. ಬಂದ ಕುಂತ ಭಕ್ತರಿಗೆಲ್ಲ ಶಿವ ಶಿವನ ಬೇಕು. ಬಂದ ಕುಂತ ಭಕ್ತರಿಗೆಲ್ಲ ಶಿವ ಶಿವನ ಬೇಕು. ಬಂದ ಕುಂತ ಭಕ್ತರಿಗೆಲ್ಲ ಶಿವ ಶಿವನ ಬೇಕು. ಬಂದ ಕುಂತ ಭಕ್ತರಿಗೆಲ್ಲ ಶಿವ ಶಿವನ ಬೇಕು. ಮಸ್ತಕದೊಳಗಿನ ಮದವಿಯ ಗುಣಗಳು ಮೊದಲೇ ಅಳಿಬೇಕು. ಮಸ್ತಕದೊಳಗಿನ ಮದವಿಯ ಗುಣಗಳು ಮೊದಲೇ ಅಳಿಬೇಕು. ಕಳೆದ ಅಕ್ಷರ ಉಡಕಿಯ ಕೊಡುವಂದ್ರ ಗುರವಿಗೆ ನೆನಿಬೇಕು. ಕಳೆದ ಅಕ್ಷರ ಉಡಕಿಯ ಕೊಡುವಂದ್ರ ಗುರವಿಗೆ ನೆನಿಬೇಕು. ಕಳೆದ ಅಕ್ಷರ ಉಡಕಿಯ ಕೊಡುವಂದ್ರ ಗುರವಿಗೆ ನೆನಿಬೇಕು. ಕಳೆದ ಅಕ್ಷರ ಉಡಕಿಯ ಕೊಡುವಂದ್ರ ಗುರವಿಗೆ ನೆನಿಬೇಕು. ದೇವರನ್ನು ನೆನೆಯುತ್ತಾ ಎದ್ದು ಕೆಲಸಕ್ಕೆ ತೊಡಗಿದಾಗ ಮುಖ್ಯವಾಗಿ ಅಂದಂದಿನ ಹಿಟ್ಟನ್ನು ಅಂದೇ ಮಾಡಿಕೊಳ್ಳಬೇಕಾದ್ದರಿಂದ ಕೆಲಸದ ಆಯಾಸ ಮರೆಯುವುದಕ್ಕಾಗಿಯೋ ಅಥವಾ ಕೆಲಸ ತೀವ್ರವಾಗಿ ಸಾಗುವುದಕ್ಕಾಗಿಯೋ ಶಬ್ದಗಳ ಜೋಡಣೆಗೆ ರಾಗ ಸೇರಿಸಿ ಹಾಡುತ್ತಿದ್ದರು. ಬೆಳಗಿನ ಜಾವ ಬೀಸುವ ಕಲ್ಲಿನ ಮುಂದೆ ಕುಳಿತು ಹಾಡು ಹೇಳುತ್ತಾ ಜೋಳ, ರಾಗಿ, ಗೋಧಿ ಹಿಟ್ಟನ್ನು ತಯಾರಿಸಿಕೊಳ್ಳುತ್ತಿದ್ದರು. ಕಡಗದ ಈ ಕೈಯ ತಡಿ ಮ್ಯಾಲ ಇಟ್ಟುಕೊಂಡು ಕಂಡಗಿನಳ ಆಯ್ದಾಳೆ ಸ್ವೀ ಸ್ವೀ ಸುವಾಲೆ ಕಂಡಗಿನಳ ಆಯ್ದಾಳೆ ಸ್ವೀ ಸ್ವೀ ಸುವಾಲೆ ಕಂಡಗಿನಳ ಆಯ್ದಾಳ ಮಾದೇವಿ ಚೊಚ್ಚಿಲ ಮಗನ ಮದವಿಗೆ ಸ್ವೀ ಸ್ವೀ ಸುವಾಲೆ ಚೊಚ್ಚಿಲ ಮಗನ ಮದವಿಗೆ ಸ್ವೀ ಸ್ವೀ ಸುವಾಲೆ ದಾರದ ಈ ಕೈಯ ಮಾರಿ ಮೇಲಿಟ್ಟುಕೊಂಡು ಗೋದಿಯಾಗಿ ನಳಾಯ್ದಾಳೆ ಸ್ವೀ ಸ್ವೀ ಸುವಾಲೆ ಗೋದಿಯಾಗಿ ನಳಾಯ್ದಾಳೆ ಸ್ವೀ ಸ್ವೀ ಸುವಾಲೆ ಗೋದಿಯಾಗಿ ನಳಾಯ್ದಾಳ ಮಾದೇವಿ ಓದ ಮಗನ ಮದವಿಗೆ ಸ್ವೀ ಸ್ವೀ ಸುವಾಲೆ ಓದ ಮಗನ ಮದವಿಗೆ ಸ್ವೀ ಸ್ವೀ ಸುವಾಲೆ ಕೂಕಮ ಇಲ್ಲಂತ ಕುತ್ತನೇರು ಮನುದಾರೆ ಕೂಕಮ ಮಗ ನಮಗ ಇಸುವಾಸ ಸುಯಿ ಸುಯಿ ಸುವಾಲೆ ಕೂಕ ಮಕ ನಮಗ ಇಸುವಾಸ ಸುಯಿ ಸುಯಿ ಸುವಾಲೆ ಕೂಕ ಮಕ ನಮಗ ಇಸುವಾಸ ಬಸುರಾಜ ಕೂಕ ಮದ ಮೊಳಗಿ ತರುಸ್ಯಾರೆ ಸುಯಿ ಸುಯಿ ಸುವಾಲೆ ಕೂಕ ಮದ ಮೊಳಗಿ ತರುಸ್ಯಾರೆ ಸುಯಿ ಸುಯಿ ಸುವಾಲೆ ಸೀರಿಯ ಇಲ್ಲಂತ ನಾರೇರು ಮುನುದಾರ ಸೀರಿ ನಮಗ ಇಸುವಾಸ ಸುಯಿ ಸುಯಿ ಸುವಾಲೆ ಸೀರಿ ನಮಗ ಇಸುವಾಸ ಸುಯಿ ಸುಯಿ ಸುವಾಲೆ ಸೀರಿ ನಮಗ ಇಸುವಾಸ ಬಸುರಾಜ ಸೀರಿಯ ಮೊಳಗಿ ತರುಸ್ಯಾರೆ ಸುಯಿ ಸುಯಿ ಸುವಾಲೆ ಸೀರಿಯ ಮೊಳಗಿ ತರುಸ್ಯಾರೆ ಸುಯಿ ಸುಯಿ ಸುವಾಲೆ ದಂಡಿಯ ಇಲ್ಲಂತ ದಂಡೇರು ಮುನುದಾರ ದಂಡಿ ನಮಗ ಇಸುವಾಸ ಸುಯಿ ಸುಯಿ ಸುವಾಲೆ ದಂಡಿಗೆ ನಮಗ ಇಸುವಾಸ ಸುಯಿ ಸುಯಿ ಸುವಾಲೆ ದಂಡಿ ನಮಗ ಇಸುವಾಸ ಬಸುರಾಜ ದಂಡಿಯ ಮಳಿಗೆ ತರುಸ್ಯಾನೆ ಸುಯಿ ಸುಯಿ ಸುವಾಲೆ ದಂಡಿಯ ಮಳಿಗೆ ತರುಸ್ಯಾರೆ ಸುಯಿ ಹೆಣ್ಣು ಮಕ್ಕಳ ಹಾಡಿನಂತೆ ಗಂಡಸರು ಹೊಲದಲ್ಲಿ ಕೆಲಸ ಮಾಡುವಾಗ ತಮ್ಮ ಕಸುಬಿಗೆ ತಕ್ಕಂತೆ ಶಬ್ದಗಳನ್ನು ಜೋಡಿಸಿ ರಾಗವಾಗಿ ಹಾಡುತ್ತಾರೆ. ಮುಖ್ಯವಾಗಿ ಹೇಳುವುದಾದರೆ ಹೊಲದಲ್ಲಿ ಬೆಳೆ ಬೆಳೆದು ಕಣ ಕಟ್ಟಿ ಎತ್ತುಗಳನ್ನು ಕಟ್ಟಿ ರಾಶಿ ಮಾಡಬೇಕಾದರೆ ರಾತ್ರಿ ಪೂರ್ತಿ ಹಂತಿ ಹೊಡೆಯಬೇಕಾಗುತ್ತಿತ್ತು. ನಿದ್ದೆಯನ್ನು ತಡೆದುಕೊಳ್ಳುವುದಕ್ಕಾಗಿಯೋ ಇಲ್ಲ ದಡಿವನ್ನು ತಣಿಸುವುದಕ್ಕಾಗಿಯೋ ಹಂತಿ ಪದಗಳು ಹುಟ್ಟಿಕೊಂಡವು. ಈ ಹಂತಿ ಪದಗಳು ಸಾಮಾನ್ಯವಾಗಿ ರಾಶಿಗೆ ಸಂಬಂಧಪಟ್ಟ ವಿಷಯವೇ ಒಳಗೊಂಡಿರುತ್ತದೆ. ಅಂತಹ ಹಾಡುಗಳು ಇಂದಿಗೂ ಅಂದರೆ ಯಂತ್ರಗಳ ಮೂಲಕ ರಾಶಿ ಮಾಡುವ ಸಂದರ್ಭದಲ್ಲಿಯೂ ಉಳಿದುಕೊಂಡು ಬಂದದ್ದು ಅಚ್ಚರಿಯೇ ಸರಿ. ಅವುಗಳನ್ನು ಉಳಿಸಿ ಬೆಳೆಸುವ ಕಾರ್ಯ ಆಗಬೇಕಾಗಿದೆ. ಹಾಕಬೇಕು ಮದನ ವಡಿಬೇಕು. ನಮ್ಮ ಜೀವನದ ಮುಖ್ಯ ಘಟ್ಟ ಮದುವೆ. ಇದು ನಮ್ಮ ಸಮಾಜದಲ್ಲಿ ಆದರ್ಶಪ್ರಾಯವಾಗಿ ಬೆಳೆದು ಬಂದಿದೆ. ಎಲ್ಲಿಯೋ ಹುಟ್ಟಿ ಬೆಳೆದ ಹೆಣ್ಣು ಒಂದು ಪರಿಸರದಿಂದ ಮತ್ತೊಂದು ಪರಿಸರದಲ್ಲಿ ಬೆಳೆದ ಎಂದೂ ಕಂಡರಿಯದ ಗಂಡನ ಕೈ ಹಿಡಿದು ವಿವಾಹ ಸಂಸ್ಕಾರಕ್ಕೆ ಬದ್ದಳಾಗುತ್ತಾಳೆ. ಮದುವೆಯಾದಂದಿನಿಂದ ಸತಿಪತಿಗಳು ಆಜೀವ ಪರ್ಯಂತ ಬಿಡಿಸಲಾಗದ ಬಂಧನದಲ್ಲಿ ಬಂಧಿಯಾಗುತ್ತಾರೆ. ಈ ಸಂದರ್ಭದಲ್ಲಿ ಹುಟ್ಟಿದ ಹಾಡುಗಳು ಅನೇಕ: ಸೋಬಾನೆ ಪದ, ಎಣ್ಣಿಹಚ್ಚು ಪದ, ಬೀಗರ ಹಾಡು, ಶಾವಿಗೆ ಪದ, ಬುದ್ದಿಮಾತು ಹೇಳುವ ಹಾಡುಗಳು. ಅಂದರೆ ಉದಾಹರಣೆಗೆ ಹೇಳುವುದಾದರೆ: ತುಂಬಿದ ಮನೆಯ ಒಡಿಬೇಡ, ಮನೆಯಾಗ ಭೇದ ಬಗಿಬೇಡ, ತವರಿಗೆ ಮಾತ ತಂದೋಳು ಮಗಳೆಲ್ಲ, ಬಾಳುವೆ ಮಾಡಿದರ ಬಾ ತಂಗಿ ಅಂದಾರು ಎಂದು ಹೇಳುವ ಹಾಡುಗಳು ಸಾಕಷ್ಟಿವೆ. ಸಂಸಾರವೆಂಬ ಸಾಗರದಲ್ಲಿ ಬರುವ ಸುಖ ದುಃಖ, ನೋವು ನಲಿವು, ರಸಿಕತೆ, ವಿಡಂಬನೆ, ಹಾಸ್ಯ ಹೀಗೆ ಮುಂತಾದವುಗಳು ಈ ಸಾಹಿತ್ಯದಲ್ಲಿ ಒಳಗೊಂಡಿವೆ. ಸೋಬಾನ ಇವರ ಮನೆಯಾಗ ಸೋಬಾನ ಇವರ ಮನೆಯಾಗ ಸೋಬಾನ ಇವರ ಮನೆಯಾಗ ಸೋಬಾನ ಇವರ ಮನೆಯಾಗ ಸೋಬಾನ ಇವರ ಮನೆಯಾಗ ಮಹಾತ್ಮರು ಗಾಂಧಿ ಸೊಟ್ಟಾದನ ಕಾಲ ವಾಡ ಸ್ಯಾರೆ ಸೋಬಾನವೇ ಗೋಡಾದನ ಕಾಲ ವಾಡ ಸ್ಯಾರೆ ಸೋಬಾನವೇ ಗೋಡಾದನ ಹಾಸ್ಯ ಹೀಗೆ ಮುಂತಾದವುಗಳು ಈ ಸಾಹಿತ್ಯದಲ್ಲಿ ಒಳಗೊಂಡಿವೆ. ಮನಯ ನೀರಿ ಸೋಬಾನ ಬನೀರೆ ಸೋಬಾನ ಇವರ ಮನೆಯಾಗ ಸೋಬಾನವೇ ಸೋಬಾನ ಇವರ ಮನೆಯಾಗ ಸೋಬಾನವೇ ಸೋಬಾನ ಇವರ ಮನೆಯಾಗ ಸೋಬಾನ ಇವರ ಮನೆಯಾಗ ಸೋಬಾನ ಇವರ ಮನೆಯಾಗ ಮಹಾತ್ಮರು ಗಾಂಧಿ ಸೊಟ್ಟಾದನ ಕಾಲ ವಾಡ ಸ್ಯಾರೆ ಸೋಬಾನವೇ ಗೋಡಾದನ ಕಾಲ ವಾಡ ಸ್ಯಾರೆ ಸೋಬಾನವೇ ಗೂಡಾದನ ಕಾಲ ವಾಡ ಸ್ಯಾರೆ ಸೋಬಾನವೇ ಗುಡ್ಡದನ ಕಲ್ಲವಾಡ ಶಾರೆ ಸೋಬಾನವೇ ಗುಡ್ಡದಾನಿ ಕಲ್ಲವಾಡ ಶಾರ ಮಹಾತ್ಮರು ಗಾಂಧಿ ಜೇಡದ ಕಾಟಿ ಕಾಟ ಶಾರೆ ಸೋಬಾನವೇ ಜೇಡದ ಕಾಟಿ ಕಾಟ ಶಾರೆ ಸೋಬಾನವೇ ಜೇಡದ ಕಾಟಿ ಕಾಟ ಶಾರೆ ಸೋಬಾನವೇ ಜೇಡದ ಕಾಟಿ ಕಾಟ ಶಾರೆ ಸೋಬಾನವೇ ಜೇಡದ ಈ ಕಾಟಿ ಕಾಟ ಶಾರ ಮಹಾತ್ಮರು ಗಾಂಧಿ ಜೇವಣದ ಜೇಡಾಯೇರು ಶಾರೆ ಸೋಬಾನವೇ ಜೇವಡದೋ ಜಂಡಾಯೇರು ಶಾರೆ ಸೋಬಾನವೆ ಜೇವಳದು ಜಂಡ ಏರು ಶಾರೆ ಸೋಬಾನವೆ ಜೇವಳದು ಜಂಡ ಏರು ಶಾರೆ ಸೋಬಾನವೆ ಜೇವಳದು ಈ ಜಂಡ ಏರು ಶಾರೆ ಮಾತ್ಮರು ಗಾಂಧಿ ಟಾಳದು ಜಂಡ ಏಳ ಶಾರೆ ಸೋಬಾನವೆ ಟಾಳದು ಜಂಡ ಏಳ ಶಾರೆ ಸೋಬಾನವೆ ಟಾಳದು ಜಂಡ ಏಳ ಶಾರೆ ಸೋಬಾನವೆ ಟಾಳದು ಜಂಡ ಏಳ ಶಾರೆ ಸೋಬಾನವೆ ಅಳಿನೇ ಒಡದು ಶಾರ ಮಾತ್ಮರು ಗಾಂಧಿ ಬೇಡ ಚಿ ಜಂಡ ಯಾರ ಶಾರೆ ಸೋಬಾನವೆ ಬೇಡ ಚಿ ಜಂಡ ಮ್ಯಾರ ಶಾರೆ ಸೋಬಾನವೆ ಬೇಡ ಚಿ ಜಂಡ ಮ್ಯಾರ ಶಾರೆ ಸೋಬಾನವೆ ಬೇಡ ಚಿ ಜಂಡ ಮ್ಯಾರ ಶಾರೆ ಸೋಬಾನವೆ ಸಂಸಾರ ಬಂಧನಕ್ಕೊಳಗಾದ ಸತಿಪತಿಗಳಿಗೆ ಮಗುವೊಂದು ಜನಿಸಿದರೆ ಆ ಮಗುವಿನ ಸೌಂದರ್ಯ, ಆಡುವ ಆಟ, ನೋಡುವ ನೋಟ, ಮಗುವಿನಲ್ಲಾಗುವ ಪ್ರತಿಯೊಂದು ಬದಲಾವಣೆ, ಬೆಳವಣಿಗೆ ಕುರಿತು ಗರತಿಯರು ಹಾಡಿದ ಹಾಡುಗಳು ಸಾಕಷ್ಟಿವೆ. ಮಗುವಿನ ಲಾಲನ ಪಾಲನೆಯೇ ಅವಳ ಜೀವನದ ಸರ್ವಸ್ವವಾಗುತ್ತದೆ. ಅದರಲ್ಲಿ ಜೀವನದ ಸಂತೋಷವನ್ನು ಕಾಣುತ್ತಾಳೆ. ಹಠ ಮಾಡಿ ಅಳುತ್ತಿರುವ ಮಗುವನ್ನು ಕೂಡ ಮುದ್ದಾಡುತ್ತಾ, ಅತ್ತರೆ ಅಳಲೆವ್ವ ಈ ಕೂಸು ನನಗಿರಲಿ, ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ ಎಂದು ಹೇಳಿ ಮಗುವಿಗೆ ದೃಷ್ಟಿ ತೆಗೆದು ಸಂತೋಷ ಪಡುತ್ತಾಳೆ. ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಕ, ಕೂಸು ಕಂದಯ್ಯ ಅವಳ ಹೊರಗ ಆಡಿದರ, ಬೀಸಣಿಕೆ ಗಾಳಿ ಸುಳಿದಾವ, ಬೀಸಣಿಕೆ ಗಾಳಿ ಸುಳಿದಾವ, ಆಡಿ ಬಾ ನನ ಕಂದ ಅಂಗಾಲ ತೊಳೆದಿನ, ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು, ಬಂಗಾರದ ಪಾದ ತೊಳೆದೇನ, ಬಂಗಾರದ ಪಾದ ತೊಳೆದೇನ. ವರ್ಷಪೂರ್ತಿ ಹೊಲದಲ್ಲಿ ದುಡಿದು ದಣಿತ ರೈತರು ತಮ್ಮ ಬಿಡುವಿನ ವೇಳೆಯಲ್ಲಿ ಜಾತ್ರೆ ಉತ್ಸವಗಳನ್ನು ಆಚರಿಸುತ್ತಾ ಬಂದರು. ಇಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಪುರುಷರು ತಮ್ಮ ತಮ್ಮ ಕಲೆಗಳ ಪ್ರದರ್ಶನ ಮಾಡುತ್ತಾರೆ. ಡೊಳ್ಳು ಬಾರಿಸುವುದು, ಡೊಳ್ಳಿನ ಪದ ಹೇಳುವುದು, ಡೊಳ್ಳು ಕುಣಿತ, ಶಹನಾಯಿ, ಹಲಗೆ, ಗೀಗಿ ಪದಗಳು, ಕೋಲು ಹಾಕುತ್ತಿರುವುದನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಮಗಳು ತಾಯ ಮಗಳೇ ಹೋಗ ಪ್ರಿಯನ ಮಗಳೇ ಕೂಡ ಜನರ ಅಯ್ಯನ ಮನವಿ ಕೂಡಿದ ಚದುರ ಮನೆಗೆ ಬಾರದಂತದೇನು ಮಾಡಿದ ಬಾಳ ಕೊಡತದೆಲ್ಲ ಮನವಿ ಕೂಡಿದ ಪ್ರಿಯನ ಮನವಿ ಓಡಿದ ಚದುರ ಮನೆಗೆ ಬಾರದಂತೇನು ಮಾಡಿದ ಹೇಳುವುದಾದರೆ ಜನಪದ ಸಾಹಿತ್ಯ ಸೃಷ್ಟಿಗೆ ಮುಖ್ಯವಾಗಿ ಹಳ್ಳಿಯ ಪರಿಸರ ಮತ್ತು ಜೀವನದ ತಳಹದಿಯ ಮೇಲೆ ರೂಪುಗೊಂಡಿದೆ. ಜೀವನದ ಪ್ರತಿಯೊಂದು ಸೂಕ್ಷ್ಮಾತಿಸೂಕ್ಷ್ಮಗಳು ಇಲ್ಲಿ ಸಾಹಿತ್ಯವಾಗಿ ಹರಿದು ಬಂದಿದೆ. ಜೀವನ ಏಕಮುಖವಾದುದಲ್ಲ, ಸಮಾಜವೆಂದೊಡನೆ ಸಂಕೀರ್ಣತೆಗಳು ವೈವಿಧ್ಯತೆಗಳು ಅನಿವಾರ್ಯ. ಅನೇಕ ಮನೋಧರ್ಮಗಳು, ಆಚಾರ ವಿಚಾರಗಳು, ಸಂಸ್ಕಾರಗಳು, ಬಯಕೆ ಬೇಸರಿಕೆಗಳು, ಅನೇಕ ಕಸುಬಿನ ಜನರ ಮನದ ಭಾವನೆಗಳೇ ಜನಪದ ಸಾಹಿತ್ಯವಾಗಿ ರೂಪುಗೊಂಡಿದೆ. ನಿಸರ್ಗದ ಸೌಂದರ್ಯವನ್ನು ಕೂಡ, ಅಂದರೆ ನದಿ, ಹಳ್ಳ, ಕೊಳ್ಳ, ಗುಡ್ಡ, ಬೆಟ್ಟ, ದಿನ್ನಿ, ಗಿಡ, ಮರ, ಬಳ್ಳಿ, ಹೂವು, ಕಾಯಿ, ಹಣ್ಣು, ಹೀಗೆ ಕಣ್ಣಿಗೆ ಕಂಡದ್ದೆಲ್ಲವನ್ನೂ ತಮ್ಮ ಮನದ ಭಾವನೆಯನ್ನು ತುಂಬಿ ಹಾಡಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ. ಇವರಿಗೆ ಯಾವ ಮಡಿವಂತಿಕೆಯೂ ಇಲ್ಲ, ಮತಧರ್ಮ ಭೇದವಿಲ್ಲ. ಅಕ್ಷರ ಜ್ಞಾನವೇ ಇಲ್ಲದ ಜನಪದರು ರಚಿಸಿ ಬೆಳೆಸಿದ ಸಾಹಿತ್ಯ ಶ್ರೇಷ್ಠ ಸಾಹಿತ್ಯವಾಗಿ ಇಂದಿಗೂ ಉಳಿದುಕೊಂಡು ಬಂದಿದೆ ಎಂದು ಹೇಳಬಹುದು. ಇದುವರೆಗೆ ಜನಪದ ಸಾಹಿತ್ಯದಲ್ಲಿ ಸಾಂಸ್ಕೃತಿಕ ಮಹತ್ವ ರೂಪಕ ಕೇಳಿದರೆ. ರಚನೆ ಡಾ ಯಶೋಧರ ಶಾಸ್ತ್ರಿ. ಹಾಡುಗಳನ್ನು ಹಾಡಿದವರು ಜಯಶ್ರೀ ಸುಗಂಧಿ ಹಾಗೂ ಸಂಗಡಿಗರು, ಧರೆಪ್ಪ ದುದ್ಗಿ ಹಾಗೂ ಸಂಗಡಿಗರು, ಬಸಣ್ಣ ಇಬ್ರಾಹಿಂಪುರ್ ಹಾಗೂ ಸಂಗಡಿಗರು, ಶಿವರಾಯ ತೊನ್ನೆ ಹಾಗೂ ಸಂಗಡಿಗರು, ರೇವಮ್ಮ ಮೂಲಿಗೆ ಹಾಗೂ ಸಂಗಡಿಗರು. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ನಿರ್ಮಾಣ ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಪಾರ್ಥಿನಿಮ್ ಕಳೆ ನಿರ್ವಹಣಾ ಜಾಗೃತಿ ಸಪ್ತಾಹವನ್ನು ಪ್ರತಿ ವರ್ಷ ಆಗಸ್ಟ್ 16 22 ಆಚರಿಸಲಾಗುತ್ತಿದೆ. ಪಾರ್ಥಿನಿಮ್ ಇದು ಕಳೆಯಾಗಿದ್ದು ಅಮೆರಿಕದಿಂದ ಗೋಧಿ ಆಮದು ಮಾಡಿದ ಸಮಯದಲ್ಲಿ ನಮ್ಮ ದೇಶಕ್ಕೆ ಗೋಧಿ ಜೊತೆ ಬಂದಿತ್ತು. ಈ ಕಸ ಮನುಷ್ಯನ ಚರ್ಮಕ್ಕೆ ಅಲರ್ಜಿ ಉಂಟು ಮಾಡುವುದಲ್ಲದೆ ನಾವು ಬೆಳೆಯುವ ಮುಖ್ಯ ಬೆಳೆಗಳ ಪೋಷಕಾಂಶಗಳನ್ನು ಹೀರಿಕೊಂಡು ಇಳುವರಿ ಕಡಿಮೆ ಮಾಡುತ್ತದೆ. ಆದ್ದರಿಂದ ಪಾರ್ಥಿನಿಯಂ ಹೂವು ಮತ್ತು ಬೀಜವಾಗುವ ಮುಂಚೆ ಕಳೆ ನಿರ್ವಹಣೆ ಮಾಡಿ ಇದರ ಬಾಧೆ ಕಡಿಮೆ ಮಾಡಬೇಕು. ಲೇಡಿ ಬರ್ಡ್ ಬಿಟಲ್ ಅಥವಾ ಪುಟಾಣಿ ಹುಳು ಎನ್ನುವ ಕೀಟವನ್ನು ಪಾರ್ಥಿನಿಯಂ ಕಳೆಯ ಮೇಲೆ ಬಿಡುವುದರಿಂದ ನಿರ್ವಹಣೆ ಮಾಡಬಹುದು. ಅಥವಾ ಚೊಕ್ಚೆ ಬೀಜಗಳನ್ನು ಪಾರ್ಥಿನಿಯಂ ಕಳೆ ಇದ್ದಲ್ಲಿ ಹಾಕುವುದರಿಂದ ಈ ಕಸವನ್ನು ನಿರ್ವಹಣೆ ಮಾಡಿ ಇದರ ಬಾಧೆಯನ್ನು ಕಡಿಮೆ ಮಾಡಬಹುದು. ಮಿನಿ ಮಾಹಿತಿ ಕೇಳಿದಿರಿ. ಕೊನೆಯಲ್ಲಿ ನಾವಲಗಿಯ ಮಲ್ಲಪ್ಪ ಬಾಳಪ್ಪ ಹೋಗಾರ್ ಮತ್ತು ಸಂಗಡಿಗರಿಂದ ಸಂಬಾಳವಾದನಾ.